ಕೂಡಿರೋದ್ರಿಂದ ಎಲ್ಲರ ಒಳಗೊಂಡ ಒಂದು ಮೇಳವನ್ನು ನಾವು ಇಲ್ಲಿ ಆಚರಿಸಿದ್ವಿ. ಈ ದೃಷ್ಟಿಯಿಂದ ಎಲ್ಲಾ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಮೇಳದ ಪ್ರಯೋಜನ ಪಡೆದು ತಮ್ಮ ಕೃಷಿಯನ್ನು ಬಹಳ ಯಶಸ್ವಿಯಾಗಿ ನಡೆಸೋಣ ಅಂತ ಈ ಮೂಲಕ ತಮಗೆ ಕೇಳಿಕೊಳ್ಳುತ್ತೇನೆ. ಇದುವರೆಗೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ನವಿಲೆ ಆವರಣದಲ್ಲಿ ಇದೇ ತಿಂಗಳ ದಿನಾಂಕ 17, 18, 19, 20 ನಡೆಯುವ ಕೃಷಿ ಮೇಳದ ಕುರಿತು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾ ಆರ್ಸಿ ಜಗದೀಶ್ ರವರ ಸಂದೇಶವನ್ನ ಕೇಳಿದರೆ. ಇನ್ನು ಅತಿವೃಷ್ಟಿ ಸಂತ್ರಸ್ತರು ಈ ಬಗ್ಗೆ ಚನ್ನಗಿರಿ ತಾಲೂಕು ದೇವರಹಳ್ಳಿಯ ಶ್ರೀಯುತ ನವೀನ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಂಧವರ ಇಂದಿನ ಆಯ್ಕೆ ಸನ್ಮಾನಿ ಕಾರ್ಯಕ್ರಮದಲ್ಲಿ ನಾವು ಚನ್ನಗಿರಿ ತಾಲೂಕು ದೇವರಹಳ್ಳಿ ಎಂಬ ಗ್ರಾಮದಲ್ಲಿದ್ದೀವಿ. ಇತ್ತೀಚಿನ ದಿನದಲ್ಲಿ ನಾವು ಕಂಡು ಕೇಳರಿಯದಂತಹ ಮಳೆ ಬಂದಿರುವುದನ್ನು ನೋಡ್ತಾ ಇದ್ದೀವಿ. ಈ ಹೆಚ್ಚು ಮಳೆಯಿಂದಾಗಿ ಬೆಳೆಗಳನ್ನು ಬೆಳೆದರೂ ಕೂಡ ಅದರಿಂದ ತುಂಬಾ ತೊಂದರೆ, ಅಂದ್ರೆ ಮಳೆ ಬಂದು ತೊಂದರೆಯನ್ನು ಅನುಭವಿಸಿದಂತಹ ಅತಿವೃಷ್ಟಿಯಿಂದ ತೊಂದರೆಯಾದಂತಹ ರೈತರಾದಂತಹ ನವೀನ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನವೀನ್ ಕುಮಾರ್ ಅವರೇ. ನಮಸ್ಕಾರ. ನಮಸ್ಕಾರ. ಎಷ್ಟೆಕರೆ ಜಮೀನು ಇರೋದು ತಮಗೆ? ನಮಗೆ 6 ಎಕರೆ ಇದೆ. ಅದರಲ್ಲಿ 2 ಎಕರೆ ಮೆಕ್ಕೆಜೋಳ ಹಾಕಿದ್ವಿ, ಎಕ್ಸಸ್ ಮಳೆಗೆ ಮೆಕ್ಕೆಜೋಳ ಹೋಗಿದೆ. ನಿನ್ನ 4 ಎಕರೆಯಲ್ಲಿ ಒಂದು 2.5 ಎಕರೆ ದೊಡ್ಡ ಅಡಿಕೆ ಗಿಡ, ನಿನ್ನ 1.5 ಎಕರೆ ಸಣ್ಣವು. ಅವು ಎಕ್ಸಸ್ ಮಳೆಗೆ ಸ್ವಲ್ಪ ಸೀಪೇಜ್ ಆದಂಗಾಗಿ ಹಳದಿ ಕಲರ್ ಆಗಿ ಒಂದು ಸ್ವಲ್ಪ ಈ ಸಲ ಫಸಲು ಲಾಸು. ಹಳ್ಳ ಬೇರೆ ನಮ್ಮ ತೋಟದ ಮಗ್ಗಲಲ್ಲಿ ಇರೋದ್ರಿಂದ ಹಳ್ಳ ಹರಿತೈತೆ. ಈಗ ಸತತವಾಗಿ ಒಂದು 2-2.5 ತಿಂಗಳಿಂದ ನೀರಲ್ಲೇ ಇದ್ದಾವೆ ಸಸಿಗಳು. ಈ ಸಲ ಏನು ಅಷ್ಟಕ್ಕಷ್ಟೇ ಏನು ಫಸಲೇನಿಲ್ಲ. ಅದರಲ್ಲೂ ಸುಳಿ ರೋಗ ಬಂದು ಅಡಿಕೆ ಮರಗಳೆಲ್ಲ ಹೋಗ್ತಾ ಇದ್ದಾವೆ. ಗೋಟನ್ನ ನಾವು ಒಂದು 2.5 ಎಕರೆಯಲ್ಲಿ ಅತ್ಕುಂದದಿಂದ ತಂದಿದ್ವಿ, ಸಸಿ ತಂದು ನಾಟಿ ಮಾಡಿ ಬೆಳೆದಿದ್ವಿ. ನಿನ್ನ 1.5 ಎಕರೆಯಲ್ಲಿ ಇಲ್ಲಿ ಮೇಜ್ಕೆನಹಳ್ಳಿ ಅಂತ ಅಲ್ಲಿ ತಂದು ಹಾಕಿದ್ವಿ. ಈ ಸಲ ಫಸಲೇನು ಅಷ್ಟಕ್ಕಷ್ಟೇ. ಅಡಿಕೆ ಸುಮ್ಮನೆ ಈಗ ಎಕ್ಸಸ್ ಖರ್ಚಿನಿಂದ ಏನು ಈ ಸಲ ಏನು ಫಸಲೇನು ಅಷ್ಟಕ್ಕಷ್ಟೇ. ಒಂದು ಸ್ವಲ್ಪ ರೋಗನೂ ಜಾಸ್ತಿ ಆಗಿದೆ. ಸತತ ಮಳೆಗೆ ಅಡಿಕೆ ಗಿಡ ಬಹಳ ರೋಗದಿಂದ ಇದಾಗಿದ್ದಾವೆ, ಸ್ವಲ್ಪ ಕಷ್ಟ. ಯಾವ ರೋಗಗಳು ಬಂತು ಅಡಿಕೆಗೆ? ಸುಳಿ ರೋಗ ಮೇನ್ ಜಾಸ್ತಿ ಬೀಳ್ತಾ ಇದಾವೆ. ಈಗ ಸುಳಿ ಒಣಗೋಗೋದು, ಒಂಥರ ಕೊಳತಂಗೋಗೋದು, ಆಮ್ಯಾಗ ಅರಳು ಉದುರೋದು, ಇಷ್ಟು ದಪ್ಪಂ ಕಾಯೆಲ್ಲ ಸಮೇತ ಕೊಳೆ ರೋಗ ಟೈಪ್ ಆಗಿ ನೀರು ಎಕ್ಸಸ್ ನೀರು ನಿಂತಿರೋದ್ರಿಂದ ತೋಟದಲ್ಲಿ ಕೊಳೆ ರೋಗದಿಂದ ಕಾಯೆಲ್ಲ ಸುರಿತಿದ್ದಾವೆ. ಅವು ಎಳೆಕಾಯಿ ಅವು ಇದಕ್ಕೂ ಬರಲ್ಲ ಅದಕ್ಕೂ ಬರಲ್ಲ ಸುಮ್ಮನೆ. ಆಮ್ಯಾಗ ಒಂದು ಟೈಮು ಸ್ಟಾರ್ಟಿಂಗ್ ಮಳೆಗಾಲ ಆಗೋ ಕಡೆ ಆವಿನ ಕಲ್ಲು ಬೇರೆ ಬಿದ್ದಿದ್ವು, ಆವಿನ ಕಲ್ಲಿನಿಗೆ ಹೊಡೆತ ಬೇರೆ. ಈ ಸಲ ಫಸಲು ಅಷ್ಟಕ್ಕಷ್ಟೇ, ಏನಂತ ಏನು ಹೇಳ್ಕೇನಂತ ಫಸಲೇನಿಲ್ಲ. ಅಂದ್ರೆ ಇಷ್ಟೆಲ್ಲ ಸಮಸ್ಯೆಗಳನ್ನ ಹೇಳಿದ್ರು ಏನಕ್ಕೋಸ್ಕರ ಕಾರಣ, ಏನಕ್ಕೆ ಇಷ್ಟೆಲ್ಲ ಸಮಸ್ಯೆ ಬರ್ಲಿಕ್ಕೆ? ವಾತಾವರಣ, ಈ ಸಲದ ವಾತಾವರಣ ಪ್ರಕೃತಿ ಮುಂದೆ ಎಕ್ಸಸ್ ಇದು. ಆಮೇಲೆ ನಾವು ಬಳಸೋ ಸೀಮೆ ಗೊಬ್ಬರ, ಈ ದನಿಂಗ್ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕಡಿಮೆ ಆಗ್ತದ. ನಾವು ಆದ್ರೂ ಸೀಮೆ ಗೊಬ್ಬರ ಕಡಿಮೆನೆ ಯೂಸ್ ಮಾಡೋದು. ಆಮೇಲೆ ಒಂದು ತಳಿ, ಏನು ತಳಿ ಇದೇವಲ್ಲ, ತಳಿ ಮೇಲೂ ಅಡಿಕೆ ಸಸಿ ನಾವು ತಂದಿರ್ತೀವಲ್ಲ ಅದ್ರ ಮೇಲೆ ಪರಿಣಾಮದಿಂದಲೂ ಈ ತರ ರೋಗ ಬರೋ ಚಾನ್ಸಸ್ ಇದ್ದಾವೆ. ಅಂದ್ರೆ ಯಾವ ತಳಿ ತಂದಿರೋದು ತಾವು? ನಾವು ತಳಿ ಹೆಸರು ಏನು ಗೊತ್ತಿಲ್ಲ ಸರ್ ನಮ್ಗೆ. ಸ್ವಲ್ಪ ದಪ್ಪ ಬರುತ್ತೆ ಕಾಯಿ, ದುಂಡುಗಾಯಿ ಆ ಟೈಪ್ ಐತೆ. ಸಿಪ್ಪೆ ದಪ್ಪ ಬರ್ತಾ ಇದೆ ನಮ್ದು. ಅದು ಆಕ್ಚುಲಿ ಸಿಪ್ಪೆ ತೊಳುಬಿದ್ರೆ ತೊಳು ಬಂದ್ರೆ ದುಂಡು ದಪ್ಪ ಬಂದು ಚೆನ್ನಾಗಿ ಇಳುವರಿ ಆಗುತ್ತೆ. ಒಂದೊಂದು ಸ್ವಲ್ಪ ಸಿಪ್ಪೆ ದಪ್ಪ ಬರುತ್ತೆ, ಆ ಟೈಪ್ ಆಗಿದೆ. ಅಡಿಕೆಯಲ್ಲಿ ಇಷ್ಟೆಲ್ಲ ರೋಗಗಳು ಬಂದಾಗ ಮುಂಜಾಗ್ರತವಾಗಿ ತಾವೇನು ಮಾಡ್ಕೊಂಡಿಲ್ವ? ಮುಂಜಾಗ್ರತೆ ಅಂದ್ರೆ ಮುಂಜಾಗ್ರತೆ ಅದು ಸಡನ್ ಆಗಿ ಬರೋದು. ಈಗ ಎಕ್ಸಸ್ ಮಳೆ ಈ ವರ್ಷ ಹಿಂಗ ಆಗಿರೋದ್ರಿಂದಾನೇ ಹೆಚ್ಚಿಗೆ ಕೊಳೆ ರೋಗ ಸ್ಟಾರ್ಟ್ ಆಗಿರೋದು. ಅದು ಮುಂಜಾಗ್ರತೆ ಗೊತ್ತಾಗಲ್ಲ. ಅವಸ ಚಿಕ್ಕ ಇದ್ದಾಗ ನಾವು ಔಷಧಿ ಅದನ್ನೆಲ್ಲ ಹೊಡೆದಿದ್ವಿ. ಒಂಥರ ನುಸಿ ರೋಗ ಬರೋದು, ಗರೆಯಿಂದ ಕಡೆ ಹಿಂಗೆ ಕೈಯಲ್ಲಿ ಹಿಂಗೆ ಹೇಳಿದ್ರೆ ಕೆಂಪು ಕೆಂಪುಗೆ ವೈಟ್ ವೈಟ್ ಬರೋದು. ಆ ಟೈಮಲ್ಲಿ ಸಿಂಪಡಿಸೋಕ್ಕೂ ನಮಗೂ ಅನುಕೂಲ ಆಗೋದು. ಈಗ ಒಂದು ಸ್ವಲ್ಪ ಎತ್ತರ ಹೋಗಿದ್ದಾವಲ್ಲ, ಈಗೇನು ಔಷಧಿ ಏನು ನಮ್ಮ ಕಡೆ ಅಷ್ಟು ಸಿಂಪಡಣೆ ಮಾಡಲ್ಲ. ಸಣ್ಣ ಸಸಿ ಇದ್ದಾಗ ನಾವು ಔಷಧಿ ಸಿಂಪಡಣೆ ಮಾಡಿದ್ವಿ. ಅಂದ್ರೆ ಈಗ ಸಿಂಪಡಣೆ ಮಾಡಕ್ ಬರಲ್ಲ ಅಂದ್ರೆ ತಾವು ಯಾವ ರೀತಿ ಅದನ್ನ ಈ ರೋಗ ಹತೋಟಿ ಕ್ರಮಗಳನ್ನ ಏನೇನು ತಗೊಂಡಿದ್ದೀರಿ? ಹತೋಟಿ ಕ್ರಮ ಅಂದ್ರೆ ಏನಿಲ್ಲ ಸರ್, ಹಂಗೆ ಇರ್ತವೆ ಹೋಗ್ತವೆ ಅಂತ. ಆದ್ರೂ ಒಂದು ಔಷಧಿ ಬಡಿಸಿದ್ರೆ ಪಾಡು. ಇಲ್ಲಿ ನಮ್ಮ ಸೈಡ್ ಇಲ್ಲಿ ಆಲ್ಮೋಸ್ಟ್ ಯಾರು ಔಷಧಿ ಸಿಂಪಡಣೆ ಮಾಡ್ತಿಲ್ಲ. ನೀನು ಯಾರಾದ್ರೂ ಈಗ ಒಬ್ರಿಬ್ರು ಸಿಂಪಡಣೆ ಮಾಡಿದ್ರೆ ಅವ್ರು ನೋಡ್ಕೊಂಡು ನಾವು ಮಾಡಬಹುದು. ನೀನು ನಮ್ಮೂರಲ್ಲಿ ಅಷ್ಟು ಔಷಧಿ ಸಿಂಪಡಣೆಯನ್ನು ಯಾರು ಕ್ರಮ ಕೈಗೊಂಡಿಲ್ಲ. ನೀನು ಅಂದ್ರೆ ತೋಟದಲ್ಲಿ ನೀರು ನಿಂತೆ ಅಂತ ಹೇಳ್ತೀರಿ, ಅದನ್ನ ಯಾವ ರೀತಿ ಇದ್ ಮಾಡ್ಕೊಳ್ತೀರಾ ಹತೋಟಿ ಕ್ರಮಗಳ ಬಗ್ಗೆ? ಅದು ಹಳ್ಳ ಬಂದ್ರೆ ಎಕ್ಸಸ್ ಮಳೆಗೆ ನೀರು ಮುಂದೆ ಹಳ್ಳದಿಂದ ವರ್ಚಲ್ಲಿದ್ದ ನೀರೆಲ್ಲ ತೋಟದಲ್ಲಿ ಹಾದು ಹೋಗುತ್ತೆ. ಅದು ಡ್ರೈ ಆಗ ತಂಗ ಕಾಯ್ಬೇಕು. ಇದು ಅಡಿಕೆ ಬೆಳೆ ಹೆಚ್ಚಿಗೆ ನೀರಿಗೂ ತಡೆಯಲ್ಲ, ಹೆಚ್ಚಿಗೆ ಬಿಸಿಲಿಗೂ ತಡೆಯಲ್ಲ. ಒಂದ್ ಸ್ವಲ್ಪ ಇದಾಗಿದೆ. ಆಮ್ಯಾಗ ನಮ್ಮೂರ್ ಕೆರೆ ಇಷ್ಟು ದಿವಸ ತುಂಬಿದಿಲ್ಲ. ನಮ್ದು ಕೆರೆ ಭಾಗ ತಕ್ಕಲು ಭಾಗ ಬರುತ್ತೆ ತೋಟ. ಸ್ವಲ್ಪ ಸೀಪೇಜ್ ಜಾಸ್ತಿ ಆಗಿದೆ. ಅದರಿಂದ ಸ್ವಲ್ಪ ಸೀಪೇಜ್ ನಿಂದ ತೋಟಗಳೆಲ್ಲ ಹಳದಿ ಕಲರ್ ಆಗಿ ಸುಳಿ ಎಲ್ಲ ಸಣ್ಣ ಆಗಿ ಒಂಥರ ಕೊಳೆ ರೋಗ ಟೈಪು ಸ್ಟಾರ್ಟ್ ಆಗ್ತಾ ಇದಾವೆ ಈಗ. ಅಂದ್ರೆ ಸೀಪೇಜ್ ಅಂತ ಹೇಳ್ತಿರಲ್ಲ, ಅದು ನೀರು ಹೋಗ್ಲಿಕ್ಕೆ ಏನೇನು ಕ್ರಮಗಳನ್ನು ತಗೊಂಡಿದ್ದೀರಿ? ಕ್ರಂಚ್ ಹೊಡಿಸಿದ್ರೆ ಕ್ರಂಚಿನ ಮುಖಾಂತರ ಬಿಡ್ತಾ ಇದೀವಿ ಹೊರಗಡೆ, ಹಂಗಾಗಿ ಹೋಗ್ತಾ ಇದಾವೆ. ನಾವು ಈಗ 4 ಎಕರೆ ಇದ್ರಲ್ಲಿ ಮಾಡಿದೀವಿ. ಒಂದ್ 2.5 ಎಕರೆ ಒಂದ್ ಸ್ವಲ್ಪ ದೊಡ್ಡ ಗಿಡ, ಇನ್ನು 1.5 ಎಕರೆ ಸಣ್ಣ ಗಿಡ, 4 ಎಕರೆ ಇದ್ರಲ್ಲಿ ಮಾಡಿದೀವಿ. ಆದ್ರೂ ಸುಳೆ ಜಾಸ್ತಿ ಬಿದ್ದು ಹೋಗ್ತಾ ಇದಾವೆ. ಈಗ ವರದಾಯ ಕಟ್ಟಬೇಕು ಅಂತ ಇದ್ ನಾವೇ ಸಸೆ ಈ ಸಲ ಸಸೆ ಕೋಟ್ ತಂದು ನಾವೇ ಇದ್ ಮಡಿಕೆ ಅಂದಿದ್ವಿ. ಈ ಬೇರೆ ಕಡೆ ತಂದಾಗ ಸರಿ ಬರಲ್ಲ, ಈಗ ಅದು ರೋಗ ಅವು ಇವು ಕೊಳೆ ರೋಗ ಎಂತಿಂತ ಓಡ್ಬಿಟ್ಟಿರ್ತಾರೆ ಅಂತ ಗೊತ್ತಿಲ್ದಲೆ ನಂಬಿಕೆ ಇದ್ರತಕ್ಕ ಹೋಗಿ ಮರಗಳಿಗೆ ನಾವೇ ಕಟ್ಟಿ ಗೋಟು ತಂದು ಈ ಸಲ ಸಸಿ ನಾವೇ ಮಾಡಿದ್ದೀವಿ. ನೆಕ್ಸ್ಟ್ ಬ್ಯಾಸಿಗೆ ಬಂದಾಗ ಮಳೆಗಾಲ ಸ್ಟಾರ್ಟ್ ಆದಾಗ ಆ ಸಸಿನ ಸೆಂಟ್ರ್ ಸೆಂಟ್ರ್ಗೆ ಹಾಕೋಣ ಅಂತ ನಾವೇ ಸಸಿ ಸಾಕಿದ್ದೀವಿ ಈ ಸಲ. ಯಾವೂರು ಗೋಟು ತಂದಿರೋ? ತಾವು ಭೀಮ ಸಮುದ್ರದ ಹತ್ರ ತಂದಿರೋದು. ನಮ್ಮ ನೆಂಟರು ಹೇಳಿ ನಮ್ಮ ನೆಂಟರ ಕಡೆಯಿಂದ ಒಂದು ಸ್ವಲ್ಪ ಸಸಿ ತಂದು ನಾವೇ ಆ ಗೋಟನ್ನ ಆರೈಕೆ ಸಸಿ ಮಾಡಲಿಕ್ಕೆ ಆರೈಕೆ ಮಾಡಿಕೊಂಡಿದ್ದೀವಿ. ಅಂದ್ರೆ ಎಷ್ಟು ವರ್ಷದ ಗೋಟ್ ಅದು? ಅಂದ್ರೆ ಎಷ್ಟು ವರ್ಷದ ಹಳೆ ಮರದ ಗೋಟ್ ಅದು? ಸುಮಾರು 45 ವರ್ಷ ಇರ್ಬೋದು. 45 ವರ್ಷದ ಮರದ ಗೋಟನ್ನ ತಕೊಂಡ್ಬಂದಿದ್ವಿ. ಗೋಟನ್ ತಂದು ಯಾವ ರೀತಿಯಾಗಿ ಸಸಿ ಮಾಡೋದು, ಯಾವ ರೀತಿ ಮಾಡಿದ್ರೆ ಸಸಿನ? ನಾವು ಸಸಿ ಅದನ್ನ ಗೋಟ್ ತಂದು ಒಂದ್ ಸ್ವಲ್ಪ ಒಂದ್ 15 ದಿವಸ ಕೊಳೆ ಹಾಕಿ ಅದು ಸಿಪ್ಪೆ ಎಲ್ಲ ಒಂಥರ ಕೊಳತು ಇದ್ ಟೈಪ್ ಆದ್ಮೇಲೆ ನಾವು ಇದು ಪುಟ್ಟಿ ಇಲ್ಲಿ ಜಲ್ಲೆ ಅಂತ ಬರ್ತು ಮೊದ್ಲು, ಆ ಜಲ್ಲೆಯಲ್ಲಿ ಹುಲ್ಲು ಕೆಳಗೆ ಹುಲ್ಲು ಹಾಕಿ ಒಂದು ಚೌಡಿ ಅದನ್ನ ಗೋಟನ್ನ ಅರಡಿ ಮತ್ತೆ ಅದ್ರ ಮ್ಯಾಗೆ ಒಂದು ಚೌಡಿ ಈ ಟೈಪ್ ಮಾಡಿ ಡೈಲಿ ಮೇಲೆ ನೀರನ್ನ ಹಾಕ್ಯಂತ ಇದು ಮಾಡಿ ಆ ಮೊಳಕೆ ಬಂದ್ಮೇಲೆ ಆ ಮೊಳಕೆನ ಪ್ಯಾಕೆಟಲ್ಲಿ 2 ಕೆಜಿ ಪ್ಯಾಕೆಟಲ್ಲಿ ಎರೆಮಣ್ಣು ಜೊತೆಗೆ ಅದನ್ನ ಇಕ್ಕಿ ಇದನ್ ಮಾಡಿದ್ವಿ. ಅಂದ್ರೆ ಗಿಡನ ಯಾವ ತರ ಸಾಕಿರೋದ್ ಯಾವ ತರ? ನೆರಳೆಲ್ಲ ಬಿಸಿಲಲ್ಲಿ ಮಾಡಿದ್ರ? ನಾ ಬಿಸಿಲಲ್ಲಿ ಮಾಡಿರೋ. ಬಿಸಿಲಲ್ಲಿ ಮಾಡಿ ಅಡಿಕೆ ಗಿಡ ಈ ತೋಟ ಇದೆಯಲ್ಲ, ಒಂದ್ ಲೈನಲ್ಲಿ 2 ಲೈನಲ್ಲಿ ಇಕ್ಕಿದೀವಿ. ಬಿಸಿಲಲ್ಲಿ ಇಕ್ಕಿದ್ವಿ, ನಾವೇನ್ ನೆರಳಲ್ಲಿ ಇದು ಮಾಡಿಲ್ಲ. ಗೊಬ್ಬರ ಯಾವ ರೀತಿ ಕೊಡ್ತಾ ಇದ್ರ ಅದಕ್ಕೆ? ಅದಕ್ಕೆ ಗೊಬ್ಬರ ಈಗ ಚಿಕ್ಕಡಿಮೀಗ 1.5-2 ತಿಂಗಳಾಗಿತ್ತು ಅದು ಪ್ಯಾಕೆಟ್ ಮಾಡಿ. ಒಂದ್ ಟೈಮ್ ಮಾತ್ರ ಡಿ ಎ ಪಿ ಗೊಬ್ಬರನ ಮಳೆ ಕಾರಣಕ್ಕಾಗಿಲೇ ಅದನ್ನ ಗೊಬ್ಬರ ಹಾಕಿದ್ದಷ್ಟೇ. ಇಲ್ಲ ಅದು ಆಕ್ಚುಲಿ ಗೊಬ್ಬರನೇ ಹಾಕ್ಬಾರ್ದು. ಗೊಬ್ಬರ ಹಾಕ್ಲಿಲ್ದಂಗೆ ಸಸಿ ಬಂದ್ರೆ ಚೆನ್ನಾಗಿ. ಸೀಮೆ ಗೊಬ್ಬರನೇ ಹಾಕ್ಬಾರ್ದು. ಈ ಎಕ್ಸಸ್ ಮಳೆಗೆ ಒಂದ್ ಸ್ವಲ್ಪ ಬೆಳಗಾಗಿದಾವೆ ಅನ್ನೋ ಕಾರಣಕ್ಕೆ ಒಂದ್ ಸ್ವಲ್ಪ ಡಿ ಎ ಪಿ ಗೊಬ್ಬರ ಹಾಕಿದ್ವಿ ಅಷ್ಟೇ. ನೀರ್ ಯಾವ ತರ ಕೊಡ್ತಾ ಇದ್ರಿ ಈ ಗಿಡಕ್ಕೆ, ಚಿಕ್ಕ ಗಿಡಕ್ಕೆ? ಚಿಕ್ಕ ಗಿಡಕ್ಕೆ ಈಗೇನು ಮಳೆಗೆ ನೀರ್ ಕೊಡ್ತಿದ್ರು. ಸ್ಟಾರ್ಟಿಂಗ್ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಅದು ಅದಕ್ಕಿನ ತನಕ ಡ್ರಿಪ್ಪಿನ ವೈರ್ನಲ್ಲಿ ಸಿಂಪಡಣೆ ಹಂಗೆ ಮಾಡ್ತಿದ್ವಿ ಲೈಟ್ ಆಗಿ. ಅಂದ್ರೆ ಈಗ ಒಳದಾಯಕ್ಕೋಸ್ಕರ ಈ ಗಿಡಗಳನ್ನ ಸಾಕಿದ್ರೆ ಎಷ್ಟು ಗಿಡ ಸಾಕಿದ್ರೆ ಈಗ ತಾವು? ಒಂದು 1200-1600 ಗಿಡ ಬರ್ತವೆ. ಅಂದ್ರೆ ಗಿಡಗಳೆಲ್ಲ ಚೆನ್ನಾಗಿ ಪೌಷ್ಟಿಕವಾಗಿದಾವೆ? ಚೆನ್ನಾಗಿದಾವೆ. 2,000 ಗೋಟ್ ಹಾಕಿದ್ವಿ ನಾವು, ಅದರಲ್ಲಿ ಒಂದ್ 1600 ಗಿಡ ಬಂದಿರ್ಬೋದು. ಇನ್ನೊಂದು 900 ಗಿಡ ಲ್ಯಾಪ್ಸ್ ಆಗಿದಾವೆ. ಅಂದ್ರೆ ಭೂಮಿಗೆ ಯಾವ್ಯಾವ ಗೊಬ್ಬರ ಕೊಡ್ತೀರಾ ಈ ನೆಕ್ಸ್ಟ್ ಈಗ ಹಾಕೋ ಗಿಡಗಳಿಗೆ ಭೂಮಿಗೆ ಅದ ಕೊಡಿಸ್ಕೊಳ್ಳೋ ಟೈಮಲ್ಲಿ? ಭೂಮಿ ಭೂಮಿಗೇನು ಗೊಬ್ಬರ ಏನು ಹಾಕಲ್ಲ, ನಾವು ಡೈರೆಕ್ಟ್ ಆಗಿ ಹಂಗೆ ಹಾಕ್ತೀವಿ. ಒಂದು ಒಂದಡಿ ಗುಂಡಿ ತೆಗ್ಸಿ ಶೇರ್ ಗುಂಡಿ ಅಂತ ತೆಗ್ಸಿ ಅದರಲ್ಲಿ ಸಸಿ ನೆಟ್ಟು ಹಾಗೆ ಇದು ಮಾಡ್ತೀವಿ. ಗೊಬ್ಬರ ಏನು ಹಾಕಲ್ಲ ನಾವು, ಆ ಟೈಪ್ ಗೊಬ್ಬರ ಹಾಕಲ್ಲ. ಅದೇ ಕಲ್ಟಿವೇಷನ್ ಮಾಡಿ ಭೂಮಿನ ಗುಂಡಿ ತೆಗ್ಸಿ ಹಂಗೆ ಡೈರೆಕ್ಟ್ ಆಗಿ ಹಾಕ್ತೀವಿ. ಕೊಟ್ಟಿಗೆ ಗೊಬ್ಬರ ಎಷ್ಟು ಸರಿ ಕೊಡ್ತೀರಾ? ಕೊಟ್ಟಿಗೆ ಗೊಬ್ಬರ ಸಿಗದೆ ಕಷ್ಟ ಈ ವಾತಾವರಣದಲ್ಲಿ, ಆದರೂ 2 ವರ್ಷಕ್ಕೊಂದ್ಸಲ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ. 2 ವರ್ಷ ಇಲ್ಲ 3 ವರ್ಷ ಸಿಕ್ತಾಗ ಕೊಡ್ತೀವಿ. ಹೋದ ಸಲ ಈಗ 2ನೇ ವರ್ಷದ ಕೆಳಗೆ ಒಂದು ಸ್ವಲ್ಪ ಗೋಲ್ಡ್ ಮಣ್ಣು ಹೊಡ್ಸಿದ್ವಿ. ಈ ಮಣ್ಣು ಸಿಗದೆ ಪ್ರಾಬ್ಲಮ್ ಇಲ್ಲಿ, ಮಣ್ಣು ಸಿಗೋದಿಲ್ಲ. ಸ್ವಲ್ಪ ಮಣ್ಣು ಹೊಡ್ಸಿದ್ವ, ಈಗ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಲ್ಲ. ಈ ಸಲ ನೆಕ್ಸ್ಟ್ ಬೇಸಿಗೆ ಕೊಡಬೇಕು ಕೊಟ್ಟಿಗೆ ಗೊಬ್ಬರ. ಅಣಬೆ ರೋಗ ಜಾಸ್ತಿ ಅಂತಾರೆ ಈ ಭಾಗದಲ್ಲಿ? ಒಂಥರ ಮರಗಳಿಗೆ ಪಸಿ ಟೈಪು ಕಾಂಡದ ಇದ್ರ ಮೇಲೆ ಅತ್ಯಂತ ಅದು ಇದೆ. ಎಷ್ಟು ಖರ್ಚು ಎಷ್ಟು ಬೀಳ್ಬೋದು ಹೋಗ್ತೀರಿ? ಖರ್ಚು ಭಾಳ ಬರುತ್ತೆ ಸರ್. ಇಷ್ಟು ಈಗ ಒಂದು 3 ವರ್ಷದಿಂದ ಬರಗಾಲದಿಂದ ನರಳಿ ನರಳಿ ಈ ಭಾಗದ ರೈತರು ಭಾಳ ಇದಾಗಿದ್ರು. ಈಗ ಒಂದು 2 ವರ್ಷದಿಂದ ಮಳೆಗಾಲ ಸ್ಟಾರ್ಟ್ ಆಗಿದೆ. ಮಳೆಯಿಂದ ಪರವಾಗಿಲ್ಲ ಅಂತ ನಾವು ಟೈಮ್ನಾಗ ಈಗ ಅಲ್ಲೇ ಕೊಳೆ ರೋಗ ಸುಳಿ ರೋಗ ಈ ಎಕ್ಸಸ್ ಮಳೆಗಾಲಕ್ಕೆ ಮತ್ತು ಲಾಸೇ ಹೊರತು ಇಂಪ್ರೂವ್ಮೆಂಟ್ ಏನಿಲ್ಲ ರೈತರದ್ದು. ಇದು ಅಂದ್ರೆ ಹಳೆ ಮರಕ್ಕೆ ಎಷ್ಟು ಇಳುವರಿ ಎಷ್ಟು ಬಂತು ಹಳೆ ಗಿಡದಲ್ಲಿ? ಹಳೆ ಗಿಡದಲ್ಲಿ ಕಡಿಮೆ ಸಹ ಈಗ ಅಲ್ಲ, ಮೊದಲು ಏನಂಗೆ ಬರ್ತಿರ್ಲಿಲ್ಲ. ನಮ್ಮ ಮರಗಳು ಸುಳಿ ಬಿದ್ದು ಜಾಸ್ತಿ ಹೋಗಿರೋದ್ರಿಂದ 2.5 ಎಕರೆಗೆ ಒಂದು 12 ಕ್ವಿಂಟಲ್ 15 ಕ್ವಿಂಟಲ್ ಬರೋದಕ್ಕೆ ಸರಿಯಾಗಿದೆ. ಒಣಡಿಕೆ ಒಣಡಿಕೆ ಒಣಡಿಕೆ ಅಂದ್ರೆ ಈಗ ಜಾಸ್ತಿ ರೇಟ್ ಇದೆ, ಒಳ್ಳೆ ಒಂದ್ ಸ್ವಲ್ಪ ಆದಾಯನೂ ಬಂದಿರಬಹುದು. ಇಲ್ಲ ಸರ್, ಅಷ್ಟೇ ಖರ್ಚು ಅಷ್ಟೇ ಇದೆ ಆದಾಯ ಅನ್ನೋದು. ಈಗ ಮುಂಚೆ ನಮ್ಮವೇ ದನ ಕರುಗಳು ಇದ್ವು, ಕೊಟ್ಟಿಗೆ ಗೊಬ್ಬರ ಸಿಗೋದು, ಮೇಂಟೈನ್ ಹೆಂಗ ಮೇಂಟೈನ್ ಮಾಡ್ತಿದ್ವಿ. ಈಗ ನಾವು ದನಗಳೆಲ್ಲ ಮಾರಿದ್ವಿ, ನಾವು ಕೊಂಡ್ಕೊಂಬರ್ಬೇಕು ಗೊಬ್ಬರ. ಒಂದು 7-8 ಸಾವಿರ ರೂಪಾಯಿ ಒಂದು ಟ್ಯಾಕ್ಟ್ರಿ ಇದು ಬರುತ್ತೆ. ಅದು ಅಮ್ಮಮ್ಮ ಅಂತಂದ್ರೆ ಒಂದು 300-400 ಗಿಡಕ್ಕೆ ಒಂದು ಟ್ಯಾಕ್ಟ್ರಿ ಗೊಬ್ಬರ ಹಾಕೋದಕ್ಕೆ ಒಂದೊಂದು 1/2 ಪುಟ್ಟಿ ಬರುತ್ತೆ. ಹಿಂಗೆ ಖರ್ಚು ಜಾಸ್ತಿ ಬರುತ್ತೆ, ಆದಾಯನೂ ಅಷ್ಟೇ. ಅಂದ್ರೆ ಈ ನೀರಿಂದೇ ಮೇನು. ಮುಂಚೆ ಈ ಬೋರ್ವೆಲ್ಲು ಬೋರ್ವೆಲ್ನಿಂದ ತೆಗ್ಸೋದು. ಈಗ ನಮ್ದು ಒಂದು 650 ಅಡಿ ಬೋರ್ ಐತೆ, ಆ ಬೋರ್ನಿಂದ ಪೈಪ್ ಬಿಡೋದು. ಒಂದ್ಸಲ ಮೋಟರ್ ಸುಟ್ರೆ 15,000-20,000 ಖರ್ಚು ಬರುತ್ತೆ, ಎತ್ತಿ ಸುತ್ತಿಸಿ ಮತ್ತೆ ಬಿಡೋಕ್ಕೆ ಖರ್ಚು ಇದ್ದಾವೆ. ಆದಾಯ ಅಂತ ಸುಮ್ಮನೆ ನಮಗೆ ನೋಡಕ್ ಆದಾಯ ಅಂತ ಇರುತ್ತೆ, ಖರ್ಚು ಮಾಡಿದ್ದು ಹೋಗಿದ್ದು ಗೊತ್ತಾಗಲ್ಲ ದುಡ್ಡು ರೈತರಿಗೆ. ಅಷ್ಟೇ ಆದಾಯ ಇದ್ರು ಅಷ್ಟೇ, ಆದ್ರೆ 2ರಷ್ಟು ಖರ್ಚು ಇದೆ. ಕಳೆ ನಿರ್ವಹಣೆಯಲ್ಲಿ ಯಾವ ತರ ಮಾಡ್ತೀರಾ? ಇದು ರೌಂಡ್ ಅಪ್ ಹೊಡಿತೀವಿ, ಇಲ್ಲ ಅಂದ್ರೆ ಯಾರ ಕೊಚ್ಚವ ಯಾರ ಬಂಡಿ ಹೊಡಿಸ್ತೀವಿ. ಅಂದ್ರೆ ಖರ್ಚು ಕಳೆದ ಆದಾಯ ಎಷ್ಟು ಬಂತು ನಿಮ್ಗೆ ಈ ಸರಿ? ಅದು ಅಷ್ಟು ಕಷ್ಟ ಸರ್, ನಾವೇನ್ ಆತರ ಏನಿಕ್ಕಿಲ್ಲ. ಮೆಕ್ಕೆಜೋಳ ಕೂಡ ಬೆಳೆದಿದ್ದೀನಿ ಅಂತ ಹೇಳಿದ್ರೆ, ಅದೆಷ್ಟೆಕರೆ? 2 ಎಕರೆ ಮೆಕ್ಕೆಜೋಳ ಹಾಕಿದ್ವಿ, ಹಾಕಿ ಇದು ಹಾಕಿದ್ಮೇಲೆ ಮಳೆನೇ ಹಿಡ್ಕೊಂಡ್ಬಿಡ್ತು. ಮಳೆ ಹಿಡ್ಕೊಂಡು ಅದು ಮತ್ತೆ ಮೇಲ್ಗೊಬ್ಬರನು ಹಾಕಿದ್ವಿ ಯೂರಿಯಾನ, ಅದು ಮಳೆನೇ ಬಿಡಲಿಲ್ಲ, ಮೆಕ್ಕೆಜೋಳ ಹೋಗೇ ಬಿಡ್ತು. ಈಗ ಅದನ್ನ 3 ಸಲನೇನು ಮತ್ತೆ ಯಾರ ಹೊಡಿಸಿದ್ವಿ, ಕಲ್ಟಿವೇಷನ್ ಹೊಡಿಸಿದ್ವಿ. ಈಗ ಮಳೆ ಬರುವಾದ್ರೆ ಒಂದು ಸ್ವಲ್ಪ ರಾಗಿನೂ ಅಲಸಂದೆ ಕಾಳು ಬಿತ್ತೋಣ ಅಂತ ಎಸ್ಟಿಮೇಷನ್ ಇದೆ, ನೋಡ್ಬೇಕು. ಮಳೆನೇ ಬಿಡಂಗಿಲ್ಲ ಬಿತ್ತಕ್ಕೆ. ಯಾವ ತರದ ವಾತಾವರಣ ನಿಮಗೆ ಪೂರಕವಾಗಿ ಇದು ಬೆಳೆ ಬೆಳೀಲಿಕ್ಕೆ ಅನುಕೂಲವಾಗೋದು? ಮಳೆ ಬರಬೇಕು ತೀರಾ ಓವರ್, ಇದು 2-3 ವರ್ಷ ಬರೋ ಮಳೆ ಒಂದೇ ಸಲ ಹಿಡ್ಕೊಂಡು ಬಿಸಿಲು ಬಿದ್ದು ಮಳೆ ಬಂದು ಬಿಸಿಲು ಬಿದ್ದು ಮಳೆ ಬಂದು ಗ್ಯಾಪ್ ಗ್ಯಾಪ್ ಕೊಡ್ಕೊಂತ ಒಂದು ವಾರಕ್ಕೋ ಇಲ್ಲ 4 ದಿವಸಕ್ಕೋ 5 ದಿವಸಕ್ಕೋ ಮಳೆ ಬಂದ್ಕಂತ ಇದ್ರೆ ಏನು ಅನ್ಸಲ್ಲ ಸರ್. ಇದು ಮಳೆ ಈಗ ಸ್ಟಾರ್ಟಿಂಗ್ ಎಲ್ಲ 2.5-3 ತಿಂಗಳಾಯ್ತು ಹಿಡಿದು ಮಳೆ ಬಿಟ್ಟೇ ಇಲ್ಲ, ದೇಶ ಹೊಡಿಲಿಕ್ಕೂ ಬಿಟ್ಟಿಲ್ಲ. ಅದು ಬಿತ್ತಿದ್ದೇ ಶಿವಾಯ ನಾವು, ಆದ್ರೆ ಮಳೆಯಿಂದ ಮಳೆ ಸ್ಟಾರ್ಟ್ ಆಗಿತ್ತು ಬಿಟ್ಟೇ ಇಲ್ಲ. ಹಾಗಾಗಿ ಅದು ಮೆಕ್ಕೆಜೋಳ ಹೋಗೇ ಬಿಡ್ತು. ಮೆಕ್ಕೆಜೋಳಕ್ಕೆ ಒಂದು 1-2 ಸಲ ಕುಂಟೆ ಬೀಳೋ ತನಕ ಕಡಿಮೆ ಮಳೆ ಆಗಿ ಆಮೇಲೆ ಮಳೆ ಬಂದ್ರೆ ಏನೂ ಅನ್ಸಲ್ಲ. ಮೆಕ್ಕೆಜೋಳನು ಅಲ್ಲೇ ದೊಡ್ಡ ಪೈರಾಗಿರ್ತತೆ, ತಳಿತತೆ. ಇದು ಹುಟ್ಟ ಮಳಿಕೆಯಿಂದಲೂ ಮಳೆ ಮಳೆ ಮಳೆ ಆಗಿ ಅದು ಹೋಗೇ ಬಿಡ್ತು. ಚೆನ್ನಾಗಿ ಹುಟ್ಟಿತ್ತು, ಆದ್ರೂ ಮಳೆಯಿಂದ ಎಕ್ಸಸ್ ಮಳೆಯಿಂದ ಹೋಗೇ ಬಿಡ್ತು. ಇವೆರಡರ ಜೊತೆಗೆ ಬೇರೆ ಬೆಳೆಗಳನ್ನ ಬೆಳಿಬಹುದಾಗಿತ್ತು ತಾವು? ಇದರಲ್ಲಿ ಲಾಸ್ ಆಗಿದೆ, ಅದರಲ್ಲಿ ತಗೋಬಹುದು ಅನ್ನೋದಕ್ಕೆ ಏನಾದ್ರು ಬೆಳಿಬಹುದು? ಬೆಳೆಯಲಿಕ್ಕೆ ಮಳೆ ಈಗ ಬೇರೆ, ಈಗ ಈಗ ಅಲಸಂದೆ ಬಿತ್ತಬೇಕು ಅಂತ ನಾವು ಈಗ ಇದೀವಿ, ಬಿತ್ತೋದಿಕ್ಕೆ ಮಳೆನೇ ಬಿಟ್ಟಿಲ್ಲ. ಹೊಲ್ದಕ್ಕೆ ಹೋದ್ರೆ ಕೆಸರು ಕಾಲು ಸಿಕ್ಕಂತವೆ, ಅದು ಮಳೆನೇ ಬಿಟ್ಟಿಲ್ಲ. ಮಳೆ ಬಿಟ್ಟರೆ ಏನಾರ ಒಂದು ಮಾಡಬಹುದು.